ಅದು ಚೂಟಿ ದಿವಸಲ್ಲ ನಮ್ಗೆ ಅದನ್ನ ನಮ್ಗೆ ಇದು ಸಿಗ್ಲೇ ಇಲ್ಲ. ಆ ಟೈಮ್ನಲ್ಲಿ ನಮ್ಗೆ ಮಳೆ ಜಾಸ್ತಿ ಆಗೋದ್ರಿಂದ ನಮ್ಗೆ ಅದು ಅನಾನುಕೂಲ ಆಯ್ತು. ಆಕ್ಚುಲಿ ಚೂಟ್ ಬೇಕಾಗಿತ್ತು ನನಗೆ. ಆ ಥರ ಅದನ್ನೆಲ್ಲ ನನಗೆ ಪ್ರಯತ್ನ ಮಾಡಿ ಇದು ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ನಮ್ದು ಎರಿಭೂಮಿ ಇರೋದ್ರಿಂದ ಹೋಗ್ಲಿಕ್ಕೆ ಆಗಲಿಲ್ಲ ನಮ್ಗೆ ಒಳಗಡೆ ಜಾಸ್ತಿ ಇದು ಆಗೋದ್ರಿಂದ ನಾವು ಅದನ್ನ ಮಾಡಲಿಲ್ಲ ಈ ವರ್ಷ. ಅದನ್ನ ತೊಗರಿ ಚೂಟದು ಕುಡಿ ಚೂಟದನ್ನ ಮಾಡಲಿಲ್ಲ. ಅದೇ ಸರ್, ಈಗ ತಾವು ತೊಗರಿಯನ್ನ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ. ಈಗ ನೀವು ಮುಂಚೆ ಏನಾದರೂ ಕೃಷಿ ಮಾಡುವ ಹೊತ್ತಿನಾಗ ಆ ಭೂಮಿಗೆ ಏನಾದ್ರು ರಾಸಾಯನಿಕ ಬಳಸ್ತಾ ಇದ್ರ ಅಥವಾ ಸಾವಯವ? ಇಷ್ಟು ವರ್ಷದಿಂದ ರಾಸಾಯನಿಕ ಮಾಡ್ತಾ ಇದ್ದೀವಿ. ಮೊದಲನೇ ಸಲ ನಾವು ಹೋಮಿಯೋ ಕೃಷಿ ಮಾಡ್ತಾ ಇದೀವಿ. ಈಗ ನೀವು ತೊಗರಿ ಬೆಳೆದಿನಿ ಅಂತ ಹೇಳಿದ್ರಿ. ಆಲ್ರೆಡಿ ಈಗ ಏನಾಗೈತಿ, ಈ ಟೈಮಲ್ಲಿ ಈಗ ಕಾಳುಗಳು ಬಿರುಸಾಗ್ಯಾವ, ಮತ್ತೀಗ ರಾಶಿ ಹಂತದಲ್ಲಿ ಐತಿ ತೊಗರಿ. ಆದ್ರ ಮುಂಚೆ ಇರುವಂತ ನಿಮ್ಮ ತೊಗರಿ ಗಿಡಗಳಿಗೆ, ಅಂದ್ರೆ ನಿಮ್ಮ ಹೊಲದ ಪಕ್ಕದಲ್ಲಿ ಇರುವಂತಹ ತೊಗರಿ ಗಿಡಗಳಿಗೆ ನಿಮ್ಮ ಹೊಲದಲ್ಲಿ ಇರುವಂತಹ ತೊಗರಿ ಗಿಡಗಳಿಗೆ ಏನಾದ್ರೂ ವ್ಯತ್ಯಾಸ ಕಾಣಬಹುದಲ್ಲ? ವ್ಯತ್ಯಾಸ ಅದನ್ನ ಎರಡು ಕಂಪೇರ್ ಮಾಡಿದ್ರೆ ಈ ಪ್ರೆಸೆಂಟ್ ನಮಗೆ ಜಾಸ್ತಿ ವ್ಯತ್ಯಾಸ ಅನಿಸ್ತಾ ಇಲ್ಲ. ಯಾಕಂದ್ರೆ ಕಾಳೆಲ್ಲ ತುಂಬಿದೆ. ಅವ್ರ ಜೊತೆ ಕಂಪೇರ್ ಮಾಡಿ ನೋಡಿದೀನಿ ನಾನು, ಅವ್ರದ್ದು ತೊಗರಿ ನೋಡಿದೀನಿ, ನಮ್ದು ತೊಗರಿ ನೋಡಿ, ಆಲ್ಮೋಸ್ಟ್ ಸೇಮ್ ಇದೆ. ಈಗ ಸೇಮ್ ಇದೆ. ಸೇಮ್ ಜಾಸ್ತಿ ಏನಾದ್ರಿ, ಮಳೆ ಬಂದ ಈಗ ನೆಟೆ ರೋಗ ಅಂತ ಬರ್ತಾ ಇರತ್ತಲ್ಲ, ಆ ತರ ಕೆಲವೊಂದು ಇಷ್ಟು ರೈತರದ ಹೊಲಗಳಲ್ಲಿ ಹಾಳಾಗೈತಿ. ಮತ್ತೆ ಅದೇ ರೀತಿ ತೊಗರಿಗಳಲ್ಲಿ ಏನಾಗ್ಬಿಟ್ಟೈತಿ ಅಂದ್ರೆ, ಮಳೆ ಜಾಸ್ತಿ ಆಗಿರೋದ್ರಿಂದ ವಾತಾವರಣದ ವೈಪರೀತ್ಯದಿಂದ ಬಡ್ಡು ಗಿಡಗಳು ಅಂತ ಹೇಳ್ತಾರಲ್ಲ, ಕಾಯಿನೇ ಆಗಿಲ್ಲ ಕೆಲವೊಂದಿಷ್ಟು ರೈತರ ಹೊಲದಲ್ಲಿ, ತಮ್ಮ ಹೊಲದಲ್ಲಿ ಆದ್ರೆ ಕಂಡು ಬಂದಿಲ್ಲ ಆತರ. ನಮ್ಗೆ ಕೀಡೆ ಆಗುದಾಯ್ತು ಅಥವಾ ಹಿಂಗ್ ಗೊಡ್ಡು ಬೀಳುತ್ತೆ ಯಾವ್ದು ಕಂಡು ಬಂದಿಲ್ಲ ನಮ್ಗೆ. ಅಂದ್ರೆ ನೀ ಹೋಮಿಯೋ ಕೃಷಿದಿಂದ ತಮಗೆ ಅಂತ ಯಾವ್ದು ತೊಂದರೆಗಳು ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಈಗ ನೀವು ತೊಗರಿಯಲ್ಲಿ ಈಗ ಕೀಟಬಾಧೆ ಅಂತ ಇರತ್ತ, ಅದಕ್ಕಾದ್ರೂ ಸ್ಪ್ರೇಗಳನ್ನ ಈಗ ರಾಸಾಯನಿಕ ಬಳಸಿದ್ರ ಅಥವಾ ಹೋಮಿಯೋ ಕೃಷಿ ಪ್ರಕಾರ ಮಾಡ್ತಾ ಇದ್ರಿ? ಈ ಹೋಮಿಯೋ ಔಷಧಿ ಮಾಡ್ತಾ ಇದ್ರಿ? ಹೋಮಿಯೋ ಔಷಧಿಗಳನ್ನ ಬಳಸಿದ್ರಿ. ಅದರಲ್ಲಿ ಕಾಳುಗಳು ಯಾವ ರೀತಿ ದಪ್ಪ ಅಥವಾ ಕಂದುಗಳದ ಏನಾದ್ರು ಕಂಡು ಬಂತ? ಇಲ್ಲ, ಆ ತರ ಏನು ಇದಿಲ್ಲ ರೀ. ಈಗ ಒಂದು ಒಳ್ಳೆ, ಈಗ ಬೇರೆ ಯಾರು ತೋರಿಸಿದ್ರು ಇಲ್ಲ ನಿಮ್ದು ಬೆಳೆ ಒಳ್ಳೇದಿದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಬೇರೆ ರೈತರು ನಿಮ್ಮ ಹೊಲಗಳನ್ನ ನೋಡಿ ನಂತರ ಒಳ್ಳೆ ಬೆಳೆ ಇದೆ ಅಂತ ಹೇಳ್ತಾ ಇದಾರೆ, ಒಳ್ಳೆ ಬೆಳೆ ಇದೆ ಅಂತ ಹೇಳ್ತಾ ಇದಾರೆ. ಅದೇ ರೀತಿ ನೀವು ಈರುಳ್ಳಿನೂ ಬೆಳೆದಿನಿ ಅಂತ ಹೇಳಿದ್ರಿ, ಅದನ್ನ ಯಾವ ತರ ಬೀಜೋಪಚಾರ ಮಾಡಿದ್ರಿ? ಅದ್ರ ಜೊತೆಗೆ ಮೆಣಸಿನಕಾಯಿನೂ ಬೆಳೆದಿನಿ ಅಂತ ಹೇಳಿದ್ರಿ? ಅದೇ ತರ ಮಾಡಿದ್ವಿ. ನಮ್ದು ಉಳ್ಳಾಗಡ್ಡಿ ಬೀಜದಲ್ಲಿ ಸೇಮ್ ನಮ್ದು ಬೀಜೋಪಚಾರದ ಔಷಧ ತಗೊಂಡು ಅದರಲ್ಲಿ ಮಿಕ್ಸ್ಅಪ್ ಮಾಡಿ ಸೇಮ್ ಅದ ತಸ್ ನಾವು ಒಣೆ ಹಾಕಿ ಸೇಮ್ ಇದಕ್ಕೆ ತೊಗರಿ ಯಾವ ತರ ಮಾಡಿದ್ವಿ ಅದೇ ತರ ಇದಕ್ಕೆ ಮಾಡ್ಕೊಂಡಿದ್ದೀವ್ರಿ. ಅಂದ್ರೆ ಈರುಳ್ಳಿ ಮತ್ತು ಮೆಣಸಿನ ಬೀಜಗಳು ಎರಡು ಮಿಕ್ಸ್ ಮಾಡಿ ಬಿತ್ತಿದ್ರೆ ನೀವು? ಅಂದ್ರೆ ನಾವು ಮಿಕ್ಸ್ಅಪ್ ಮಾಡೋ ಇದು ಒಂದು ಮಾತ್ರ, ಯಾವ್ದು ಉಳ್ಳಾಗಡ್ಡಿ ಬೀಜ ಮಾತ್ರ ನಾವು ಇದು ಮಾಡಿದ್ವಿ, ಮೆಣಸಿನ ಬೀಜ ಜಸ್ಟ್ ಅದ್ರ ಜೊತೆಗೆ ಹಾಕೊಂಡಿದ್ದೀವಿ ಅಷ್ಟೇ. ಈ ಈರುಳ್ಳಿಯಲ್ಲಿ ಸುಳಿ ಕೊರಕ ಬಾಧೆ ಅಂತ ಕಾಣ್ ಬರ್ತೈತಿ. ಅಂದ್ರೆ ಅವ್ರ ಸುಳಿಗಳು ಏನಾಗ್ಬಿಡ್ತಾವ, ಈ ಹವಾಮಾನದ ವೈಪರೀತ್ಯ ಅಂದ್ರೆ ಈ ಮಂಜು ಹೊಗೆ ಮಂಜು ಅಂತ ಏನು ಬೀಳತ್ತಲ್ಲ, ಅದರಿಂದ ತುದಿಗಳು ಕರಗಿ ವಂಕಾಯಿ ಬಿಡ್ತಾವ, ಆ ತರ ನಿಮ್ಮ ಈರುಳ್ಳಿಯಲ್ಲಿ ಏನಾದ್ರು ಆಗಿದೆ? ಕಂಡು ಬಂದಿಲ್ಲ. ಅದಕ್ಕಾದ್ರೆ ಹೋಮಿಯೋ ಔಷಧಿಗಳನ್ನ ಏನಾದ್ರು ಸ್ಪ್ರೇ ಮಾಡಿದ್ರೆ? ಹೋಮಿಯೋ ಔಷಧ ಸ್ಪ್ರೇ ಮಾಡ್ತಾ ಇದ್ದೀವಿ, ಮೇಲೆ ಮೇಲೆ ಟಾನಿಕ್ ಔಷಧ ಕೊಡ್ತಾ ಇದ್ರು, ಅದನ್ನ ಸ್ಪ್ರೇ ಮಾಡಿದೀವಿ, ಒಂದ್ ಎರಡು ಸಲ ನಾವು ಸ್ಪ್ರೇ ಮಾಡಿದೀವಿ. ಅಂದ್ರೆ ಗಡ್ಡೆಗಳಲ್ಲಿ ವ್ಯತ್ಯಾಸ ಏನ ಕಾಣಬಹುದನ್ರಿ? ಗಡ್ಡೆಯಲ್ಲಿ ಇನ್ನ ಬೆಳೀತಾ ಇದ್ರೆ, ಇನ್ನೊಂದು 10-12 ದಿವಸ ಬೇಕಾಗ್ತದೆ ಪೂರ್ಣ ಪ್ರಮಾಣದ ಬೆಳಿಬೇಕಾದ್ರೆ. ಅಂದ್ರೆ ಈ ಮಳೆಯಿಂದಾಗಿ ಜಾಸ್ತಿ ಕೆಲವೊಂದಿಷ್ಟು ರೈತರ ಹೊಲಗಳಲ್ಲಿ ಅವು ಗಡ್ಡೆಗಳು ಏನದವಲ್ರಿ, ಅವು ಕೆಟ್ಟು ಹೋಗ್ಯಾವ. ನಿಮ್ಮ ಹೊಲದಲ್ಲಿ ಏನಾದ್ರೂ ಆಗಿಲ್ಲ? ಅದನ್ನು ಕಂಡು ಬಂದಿಲ್ಲ, ಅದು ಕೆಟ್ಟಿದ್ದು ಇದು ಯಾವ್ದು ಬಂದಿಲ್ಲ. ಅಂದ್ರೆ ನಿಮ್ ಹೊಲಗಳಿಲ್ಲ ಚೆನ್ನಾಗಿ ಚೆನ್ನಾಗಿದ್ದಾರೆ. ಈ ಮೆಣಸಿನಕಾಯಿಯಲ್ಲಿ ಏನಾದ್ರು ಅವು ಹೂ ಉದುರೋದು ಏನಾದ್ರು ಕಂಡು ಬಂತ? ಇಲ್ಲ ಕರೆಕ್ಟ್ ಆಗಿ ಐತೆ ನಿಮ್ ಹೊಲದಲ್ಲಿ? ಇಲ್ಲ, ಅದನ್ನು ಯಾವ್ದು ನಮ್ಗೆ ಇದು ಕಂಡು ಬಂದಿಲ್ಲ. ಅದ್ರ ಹೂ ಅದು ಏನು ಉದುರಿಲ್ಲ, ಯಾವ್ದು ಕಾಯಿಗಳು ಚೆನ್ನಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಜೋಳನೂ ಬಿತ್ತಿನಿ ಅಂತ ಹೇಳಿದ್ರಿ, ಈ ಜೋಳ ಯಾವ ರೀತಿ ತಾವು ಬಿತ್ತನೆ ಮಾಡಿದ್ರಿ? ಮೊದಲು ನಾವು ಉಳ್ಳಾಗಡ್ಡಿ ಹಾಕಿದ ನಂತರ ಸಾಲಿನ ನಡ್ಬೇಕು ಇದ್ದಂತ ಜಾಗದಲ್ಲಿ ನಾವು ಜೋಳ ಬಿತ್ತಿದ್ರು. ನಂತರ ನಾವು ಸೈಕಲ್ ಎಡಿ ಹೊಡೆದು ಮಾಡಿ ಜೋಳ ಬಿತ್ತಿದ್ರು. ಅಂದ್ರೆ ಎರಡು ಈರುಳ್ಳಿ ಸಾಲಿನ ಮಧ್ಯದಲ್ಲಿ ಜೋಳವನ್ನು ಬಿತ್ತಾ ಇದ್ದೀರಿ ನೀವು? ಅದಕ್ಕೂ ಬೀಜೋಪಚಾರ ಮಾಡಿದ್ರಿ? ಅದಕ್ಕೂ ಬೀಜೋಪಚಾರ ಆಗಿದ್ದಾರೆ. ಈಗ ಅದು ಬೆಳೆ ಯಾವ ರೀತಿ ಇದ್ದೀರಿ? ಅದು ಒಳ್ಳೆ ಪ್ರಮಾಣ ಬೆಳೀತಾ ಇದಾರೆ. ಈಗ ಪಕ್ಕದಲ್ಲಿ ಇದ್ದಂತ ರೈತರಿನ ಬೆಳೀತಾ ಇದಾರೆ. ನಮ್ದು ಮತ್ತೆ ಅವ್ರು ಒಂದೇ ಟೈಮ್ನಲ್ಲಿ ನಾವು ಇದು ಹಾಕಿದೀವಿ. ನಮ್ದು ಅದು ಕಂಪೇರ್ ಸೇಮ್ ಇದೆ ಈಗ ಬೆಳೆಯದಲ್ಲಿ. ಅಂದ್ರೆ ಯಾವ ರೀತಿಯಾದ ತೊಂದರೆಗಳು ಇಲ್ಲ ಬೆಳೆಗಳು? ಈಗ ಯಾವ್ದು ತೊಂದರೆ ಆಗ್ತಾ ಇಲ್ಲ. ಗೋಧಿಯನ್ನ ಎಲ್ಲಿ ಬಿತ್ತಿದ್ರಿ? ಗೋಧಿಯಲ್ಲಿ ಒಂದಿಷ್ಟು ನಮ್ಮ ಮಳೆ ಜಾಸ್ತಿ ಆಗಿದ್ರಿ, ಅಲ್ಲಿ ನೀರಿನ ಹರಿವೆ ಆಗಿದೆ. ಆ ಜಾಗದಲ್ಲಿ ತೊಗರಿ ಇದ್ದಂತದೆಲ್ಲ ತೊಗರಿದೆಲ್ಲ ಬೆಳೆ ನಾಶ ಆಯ್ತು. ಆ ಹರಿ ನೀರು ಹರಿಯೋ ಜಾಗದಲ್ಲಿ ಖಾಲಿ ಇದ್ದಂತ ಜಾಗದಲ್ಲಿ ನಾವು ಗೋಧಿ ಹಾಕೊಂಡಿದ್ದೇವೆ. ಅಂದ್ರೆ ತೊಗರಿ ಒಣಗಿದ ಕಟ್ಟಿಗೆಗಳನ್ನ ಕಿತ್ತಾಕಿ ಅಲ್ಲಿ ನೀವು ಗೋಧಿಯನ್ನ ಬಿತ್ತನೆ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಿ? ಸ್ವಚ್ಛ ಮಾಡಿ ಎಲ್ಲ ಮಾಡಿ ಅಲ್ಲಿ ನಾವು ಗೋಧಿ ಹಾಕೊಂಡಿದ್ದೇವೆ. ಆ ಗೋಧಿಯಲ್ಲಿ ನೀವು ಏನು ಹೋಮಿಯೋ ಔಷಧಿಗಳನ್ನ ಬಳಸಿದ್ರ? ಅಲ್ಲಿ ಹೋಮಿಯೋ ಔಷಧಿ ಇದೆ. ಅದಕ್ಕೂ ಎಲ್ಲ ಸಾವಯವದಲ್ಲಿ ಮಾಡ್ತಾ ಇದೀವಿ. ಸರಿ, ಈ ತೊಗರಿ ಮತ್ತ ಈರುಳ್ಳಿ ಮತ್ತೆ ಮೆಣಸಿನಕಾಯಿಗಳಿಗೆ ತಾವು ಸ್ಪ್ರೇಗಳನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಈ ಹೋಮಿಯೋ ಔಷಧಿಗಳನ್ನ ಬಳಸ್ಕೊಂಡು. ತಾವು ಕೈಪಂಪಿನಿಂದ ಸ್ಪ್ರೇ ಮಾಡ್ತಿದ್ರ ಅಥವಾ ಟ್ರಾಕ್ಟರ್ ಮುಖಾಂತರ ಸ್ಪ್ರೇ ಮಾಡ್ತಿದ್ರಿ? ಇಲ್ಲ, ನಾವು ಉಳ್ಳಾಗಡ್ಡಿಗಳನ್ನ ಕೈಪಂಪ್ನಿಂದ ಮಾಡಿದೀವಿ. ಅದಕ್ಕೆ ಸ್ಪ್ರೇ ಮಾಡಿರೋದು ಕೈಪಂಪ್ ಮೊದಲು ಏನ್ ಮಾಡ್ಬೇಕು, ಮೊದಲಿಲ್ಲ ಅದ್ರಲ್ಲಿ ಪೆಸ್ಟಿಸೈಡ್ ಯೂಸ್ ಮಾಡಿ ಎಲ್ಲ ಮಾಡಿರ್ತಾರೆ. ಹಿಂಗಾಗಿ ಅದನ್ನ ಸರಿಯಾಗಿ ನಾವು

ಮನಿಕಾಡೇ ಇಲ್ಲ ಕಬರ ಆ ನಾ ಪಾಕಿ ಬದ್ದವಂತ ಪಾಕಿ ಬದ್ದವಂತ ಗಡಿ ಮಗಿ ಹೋಗವಜ ಗಡಿ ಮಗಿ ಹೋಗವಜ ಇಲ್ಲ ಖಬರ ಕೇಳ ನಮನಾ ನಾನು